ಘೋಷಣೆ ಆಗ್ತಾ ಇದೆ. ಸಿವಿಕೆಲ್ಲ ಪರಿಹಾರ ರೈತರ ಉತ್ಪಾದಕರ ಕಂಪನಿ ಅಂದ್ರೆ ಇಲ್ಲಿ ಅವನಿಗೆ ಸೇವೆ ಕೊಡಬೇಕು. ರೈತರ ಉತ್ಪಾದಕರ ಕಂಪನಿಗಳು ರೈತನಿಗೆ ಪರಿಕರಗಳ ಒಂದು ಲಭ್ಯತೆಯ ಸೇವೆಯನ್ನು ಕೊಡಬೇಕು ಮತ್ತು ಬೆಳೆದ ನಂತರ ಮಾರುಕಟ್ಟೆ ವ್ಯವಸ್ಥೆಯ ಸೇವೆಯನ್ನ ಆ ರೈತರಿಗೆ ಕೊಡಬೇಕು, ಅಥವಾ ಇನ್ನಿತರ ಅಂದ್ರೆ ಮೌಲ್ಯವರ್ಧನೆ ಮಾಡುವಂತದ್ದು, ಜ್ಞಾನವನ್ನು ಕೊಡುವಂತದ್ದು, ತರಬೇತಿಯನ್ನು ಸಂಘಟಿಸುವಂತದ್ದು ಕಾರ್ಯಕ್ರಮವನ್ನು FPO ಮುಖಾಂತರ ಮಾಡಿದಂದ್ರೆ ಖಂಡಿತವಾಗಿ ರಾಷ್ಟ್ರ ಮಟ್ಟದ ಒಂದು ವಿಚಾರ ಇದೆ. ರೈತರ ಆದಾಯ ದ್ವಿಗುಣಗೊಳಿಸುವಂತದ್ದು ಅದಕ್ಕೆ ಒಂದು ಸಾಧ್ಯತೆ ಇದೆ ಅಂತ ಒಂದು ಮಾತನ್ನ ನಾವು ಹೇಳಬೇಕಾಗ್ತದೆ. ಒಳ್ಳೆಯದು ಡಾಕ್ಟರ್ SH ಆದಾಪುರ ಅವರೇ, ತಾವು ಇಲ್ಲಿವರೆಗೆ ರೈತರ ಆದಾಯ ಹೆಚ್ಚಿಸುವಲ್ಲಿ ಕೃಷಿ ವಿಸ್ತರಣೆಯ ಪಾತ್ರ ಏನದ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಡಾಕ್ಟರ್ SH ಆದಾಪುರ್ ಅವರೊಂದಿಗಿನ ಸಂದರ್ಶನದಲ್ಲಿ ರೈತರ ಆದಾಯ ಹೆಚ್ಚಿಸುವಲ್ಲಿ ಕೃಷಿ ವಿಸ್ತರಣೆಯ ಪಾತ್ರ ವಿಷಯದ ಕುರಿತು ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ರಾಮೇಶ್ವರ ಶಿರ್ಬಡಗಿ. ಈಗ ಜನಪದ ಸಂಗೀತದಲ್ಲಿ ಬೈಲಹೊಂಗಲ ತಾಲೂಕಿನ ಮೂಗಬಸವ ಶಂಕರ ದುಂಡಪ್ಪ ಮಡಿವಾಳರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳೋಣ. ಕೊಡವಿ ನಮಗೇನೈತಿ ಗುರು ಧ್ಯಾನದೊಳಗ ಬಹುಮಾನೈತಿ, ಯಾರ ಕೊಡವಿ ನಮಗೇನೈತಿ ಗುರು ಧ್ಯಾನದೊಳಗ ಬಹುಮಾನೈತಿ, ಯಾರ ಕೊಡವಿ ನಮಗೆ ಪಿಂಡಾಂಡಗಳು ನವ ಕಂಡೈತಿ ಇದು ಬ್ರಹ್ಮಾಂಡವೆಲ್ಲ ತುಂಬೈತಿ, ಪಿಂಡಾಂಡ ಪಿಂಡಾಂಡಗಳು ನವ ಕಂಡೈತಿ ಇದು ಬ್ರಹ್ಮಾಂಡವೆಲ್ಲ ತುಂಬೈತಿ, ಪಿಂಡ ಸೇರೈತಿ ಇದು ಮಂದಿ ಮಕ್ಕಳಿಗೆಲ್ಲ ಬೀರೈತಿ, ಸಂಧಿ ಸಂಧಿಗೆಲ್ಲ ಸೇರೈತಿ ಇದು ಮಂದಿ ಮಕ್ಕಳಿಗೆಲ್ಲ ಬೀರೈತಿ, ದೇಶ ದೇಶಕ್ಕೆಲ್ಲ ಬೀರೈತಿ, ದೇಶ ದೇಶಕ್ಕೆಲ್ಲ ಬೀರೈತಿ ಇದು ದಾಸರಿಗೆ ವಚನಾಗೈತಿ, ಯಾರ ಕೊಡಲಿ ನಮಗೇನೈತಿ ಗುರುಜಾನದೊಳಗ ಬಹುಮಾನೈತಿ, ಯಾರ ಕೊಡಲಿ ನಮಗೇನೈತಿ ಗುರುಜಾನದೊಳಗ ಬಹುಮಾನೈತಿ, ಸಾಯು ತನಕ ನಿನಗೆಲ್ಲೈತಿ ಸತ್ತ ಹೋದ ಬಳಿಕ ಮುಕ್ತಿ ಎಲ್ಲೈತಿ, ಸಾಯು ತನಕ ನಿನಗೆಲ್ಲೈತಿ ಸತ್ತ ಹೋದ ಆಯು ತನಕ ನಿನಗೆಲ್ಲೈತಿ ಸತ್ತ ಹೋದ ಬಳಿಕ ಮುಕ್ತಿ ಎಲ್ಲೈತಿ, ಸಾಯು ತನಕ ನಿನಗೆಲ್ಲೈತಿ ಸತ್ತ ಹೋದ ಮುಕ್ತಿ ಎಲ್ಲೈತಿ, ಕಡ್ಕೊಳ್ಳ ಎಂಬುದು ಹೇಳೈತಿ ಕಡ್ಕೊಳ್ಳ ಎಂಬುದು ಹೇಳೈತಿ ಗಡಿ ದಾಟಿದ ಮಹಂತನ ಬಲ್ಲೈತಿ, ಯಾರ ಕೊಡಲಿ ನಮಗೇನೈತಿ ಗುರುಜಾನದೊಳಗ ಬಹುಮಾನೈತಿ, ಯಾರ ಕೊಡಲಿ ನಮಗೇನೈತಿ ಆ ಒಡವಿಲ್ಲ ಮಗೇನೈತಿ ಗುರುಜಾನದೊಳಗ ಬಹುಮಾನೈತಿ ಯಾರ ಒಡವಿಲ್ಲ ಮಗೇನೈತಿ ಗುರುಜಾನದೊಳಗ ಬಹುಮಾನೈತಿ ಯಾರ ಒಡವಿಲ್ಲ ಮಗೇನೈತಿ ಗುರುಜಾನದೊಳಗ ಬಹುಮಾನೈತಿ ಯಾರ ಒಡವಿಲ್ಲ ಮಗೇನೈತಿ ಗುರುಜಾನದೊಳಗ ಅನ್ನವು ತನ್ನಲ್ಲಿಯುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನವು ತನ್ನಲ್ಲಿಯುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನವು ತನ್ನಲ್ಲಿ ತೀರಿದ ಮರುದಿನ ಅನ್ನವು ತನ್ನಲ್ಲಿ ತೀರಿದ ಮರುದಿನ ನಲ್ಲವರಲ್ಲುವರಾರಿಲ್ಲ ನಲ್ಲವರಲ್ಲುವರಾರಿಲ್ಲ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಬಡ್ಡಿ ಮಾಡಿ ಅನೆಪ್ಪ ದುಡ್ಡಿನ ಬಡ್ಡಿ ಬಡವನಲ್ಲಪ್ಪನಲ್ಲುವರು ಬಡ್ಡಲ ಹೋಗಿ ಗಡ್ಡ ಬೆಳಗಾದ ಮೇಲೆ ದಡ್ಡ ಮನುಜನಂದು ಕರೆಯುವರು ದಡ್ಡ ಮನುಜನಂದು ಕರೆಯುವರು ಅನ್ನವು ತನ್ನಲ್ಲಿಯುವ ತನಕ ಎಲ್ಲರೂ ನಲ್ಲವರನ್ನುವರು ಅನ್ನವು ತನ್ನಲ್ಲಿಯುವ ತನಕ ಎಲ್ಲರೂ ನಲ್ಲವರನ್ನುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರನ್ನುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರನ್ನುವರು ಅನ್ನವು ತನ್ನಲ್ಲಿ ತೀರಿದ ಮರುದಿನ ಅನ್ನವು ತನ್ನಲ್ಲಿ ತೀರಿದ ಮರುದಿನ ನಲ್ಲವರಲ್ಲುವರಾರಿಲ್ಲ ನಲ್ಲವರಲ್ಲುವರಾರಿಲ್ಲ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಊರ ಪ್ರಮುಖರು ಕರೆಸಿಕೊಳ್ಳುವರು ಕರದಳು ಕಾಂಚನ ಇರುತನಕ ಕರದಳು ಕಾಂಚನ ತೀರಿದ ಮೇಲೆ ಸರಿಸಿಯಿಡುವರು ದೂರಿಂದ ಸರಿಸಿಯಿಡುವರು ದೂರಿಂದ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನವು ತನ್ನಲ್ಲಿ ತೀರಿದ ಮರುದಿನ ಅನ್ನವು ತನ್ನಲ್ಲಿ ತೀರಿದ ಮರುದಿನ ನಲ್ಲವರಲ್ಲುವರಾರಿಲ್ಲ ನಲ್ಲವರಲ್ಲುವರಾರಿಲ್ಲ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಹಣ ಇರುವಾಗ ತನ್ನ ಹೆಂಡತಿ ಸತ್ತರೆ ಮನೆಗೆ ಬಹು ಮಂದಿ ಕೊಡುವರು ಹಣವೆಲ್ಲ ಹೋಗಿ ತಾನೇ ಸತ್ತರೆ ಹೆಣ ಬರುವವರಾರಿಲ್ಲ ಹೆಣ ಬರುವವರಾರಿಲ್ಲ ಅನ್ನವು ತನ್ನಲ್ಲಿ ಇರುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನಲ್ಲವರಲ್ಲುವರು ಅನ್ನದ ಮಹಿಮಾ ಚೆನ್ನಾಗಿ ತಿಳಿದು ಅನ್ನ ಕಾಯ್ಕೊಂಡಿರಬೇಕು

ಕರುಣಿ ಜನರು ಈ ಪರಿಮರಗದು ಕಂಡು